ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗದೊಳಗ ಮೇಘ ಸಂದೇಶ ಸರಣಿಯ 518ನೇ ಸಂಚಿಕೆ ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ ಎಸ್ ಉರುಳಿ, ನಂತರ ರೇಣವ ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. ಈಗ ಕೆಲವು ಜಾಹೀರಾತುಗಳು. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಸರಣಿ ಮೇಘ ಸಂದೇಶದ 518ನೇ ಸಂಚಿಕೆ ಪ್ರಸ್ತುತಿ ಸೋಮಶೇಖರ ಎಸ್ ರುಳಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡುವುದಕ್ಕೆ ಸ್ವಲ್ಪ ಬೇಸರ ಆಗ್ತಾ ಇದೆ. ಆ ಬೇಸರಕ್ಕೆ ಏನು ಕಾರಣ ಅಂತೇಳಿ ತಮಗೂ ಕೂಡ ಗೊತ್ತು. ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ವಾತಾವರಣದ ವರ್ತನೆ ಬಗ್ಗೆ, ಅದೇ ರೀತಿಯಾದಂತಹ ವರ್ತನೆಯನ್ನ ವಾತಾವರಣದೊಳಗೆ ನಾವು ನೋಡಿದ್ವಿ. ಆದರೆ ಮಳೆ ಬರ್ತದ ಅಂತೇಳಿ ನಾವೇನು ವಿಚಾರ ಮಾಡ್ತಾ ಇರ್ತೀವಲ್ಲ, ಅವಾಗ ಬಹಳ ಸಂತೋಷ ಆಗ್ತದೆ ನಮಗೆ. ಮಳೆ ಬಂದ್ರೆ ಎಲ್ಲ ಕಡೆ ಸಮೃದ್ಧಿ ಇರ್ತದ, ಖುಷಿ ಇರ್ತದ, ಮತ್ತೆ ಅದರಿಂದ ರೈತರಿಗಂತೂ ಅನುಕೂಲ ಆಗೇ ಆಗ್ತದ, ಅದರ ಜೊತೆಗೆ ಜಾನುವಾರುಗಳಿಗೆ ಅನುಕೂಲ ಆಗ್ತದ, ಮತ್ತೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗ ಬಹಳ ಒಂದು ಒಳ್ಳೆ ಕೆಲಸ ಆಗ್ತದ ಅಂತೇಳಿ ನಾವು ತಿಳ್ಕೊತೀವಿ. ಅದ್ರ ಬಗ್ಗೆ ಗಾದೆ ಕೂಡ ಅದ, ನಮ್ಮ ಹಿರಿಯರು ಮಾಡಿದಂತಹದ್ದು ಒಂದು ಗಾದೆ ಮಾತು, ಮನಿಮಗ ಉಂಡ್ರ ತಪ್ಪಿಲ್ಲ ಮತ್ತ ಮಳೆ ಬಂದ್ರ ತಪ್ಪಿಲ್ಲ ಅನ್ನುವಂತಹ ಮಾತು ನಾವು ನೋಡ್ತಾ ಇದ್ವಿ. ಆದ್ರ ಅದೇ ಮಳೆ ಹೆಚ್ಚಾಯ್ತು ಅಂತಂದ್ರ ಯಾವ ರೀತಿ ನಮಗೆ ತೊಂದರೆ ಆಗ್ತದ ಅನ್ನೋದನ್ನ ಈ ವಾರ ನಾವು ಅನುಭವಿಸಿದ್ವಿ. ತಾವೆಲ್ಲ ಮಳೆ ಯಾವಾಗ ನಿಲ್ತದ ಅನ್ನುವಂತಹ ಒಂದು ವಿಚಾರದೊಳಗೆ ಇದ್ದೀರಿ. ಮಳೆ ನಿಂತು ಅಂತಂದ್ರ ಒಂದು ದೊಡ್ಡ ಉಪಕಾರ ವಾತಾವರಣದಿಂದ ನಮಗೆ ಆಗ್ತದ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಆದ್ರ ವಾತಾವರಣ ಯಾವ ರೀತಿ ವರ್ತನೆ ಮಾಡುತ್ತದೆ ಅನ್ನುವಂತಹ ವಿಚಾರದ ಬಗ್ಗೆ ನಾವೆಲ್ಲ ತಮಗೆ ಕಳೆದ ವಾರನೇ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಸಹಿತ ಇಂಥದೇ ವಾತಾವರಣ ಮುಂದುವರಿಯುವಂತಹ ಲಕ್ಷಣ ಅದಾವ ಅಂತೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ, ಅದನ್ನ ಆಮೇಲೆ ನೋಡೋಣ. ಆದ್ರ ಈ ಮಳೆಯಿಂದಾಗಿ ತಾವೆಲ್ಲ ಕಷ್ಟಕ್ಕೆ ಸಿಲುಕಿದ್ದಂತೂ ನಿಜ. ಹಿಂದಿನ ವಾರದೊಳಗೆ ಎಲ್ಲೆಲ್ಲಿ ಮಳೆ ಆಗಿರಲಿಲ್ಲ ಅಲ್ಲೂ ಕೂಡ ಈ ವಾರ ಮಳೆಯಾಗಿದ್ದು ವಿಶೇಷ. ಅಂಥ ಒಂದು ಲಿಮಿಟೆಡ್ ಮಳೆಯಿಂದಾಗಿ ಅನೇಕರು ತಾವು ಸಂತೋಷ ಪಟ್ಟಿರ್ಲಿಕ್ಕೂ ಸಾಕು. ಆದ್ರೆ ಈಗಾಗಲೇ ಒಳ್ಳೆ ಮಳೆಯಾದಂತಹ ಕಡೆಗಳಲ್ಲಿ ಹೊಲದೊಳಗೆ ನೀರು ನಿಂತು ಬಹಳಷ್ಟು ಸಮಸ್ಯೆಯನ್ನು ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ಹೆಸರು ಕಟಾವು ಮಾಡಿಕೊಂಡ ನಂತರ ಯಾರ್ಯಾರು ಕಟಾವು ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ತಾವು ಮಾಡಿದ್ರಿ, ಉಳ್ಕೊಂಡ್ರಿ ಅನ್ನುವಂತಹ ಮಾತು ತಾವು ಅವಾಗ ಹೇಳಿದ್ರಿ. ಆದ್ರೆ ಅದರ ನಂತರ ಏನು ಉದ್ದು ಮತ್ತೆ ಬೇರೆ ಬೇರೆ ಬೆಳೆಗಳು ಈಗ ಸದ್ಯಕ್ಕದಾವ, ಇವುಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತು ತಮ್ಮಿಂದ ಬರ್ತಾ ಇದೆ. ಆದ್ರೆ ನಾವು ಈ ಸಮಯದೊಳಗೆ ಅಸಹಾಯಕರು. ನಾವು ಪ್ಲಾನ್ ಮಾಡುವುದೇ ಹೊರತಾಗಿ ಪ್ರಕೃತಿ ನಮಗೇನು ಕೊಡುತ್ತದೆ ಅದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಅನ್ನುವಂತಹ ಮಾತು ಇಲ್ಲಿ ನಾವು ಮತ್ತೊಮ್ಮೆ ನೆನಪಿನೊಳಗೆ ಇಟ್ಕೋಬೇಕಾಗ್ತದೆ. ಎಷ್ಟು ಸಾಧ್ಯವಾದಷ್ಟು ನಾವು ಇಂಥ ಒಂದು ಪ್ರಕೃತಿಯ ದೇಣಿಗೆಯನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಕಡೆನೆ ವಿಚಾರ ಮಾಡಬೇಕು ಹೊರತಾಗಿ ಇದರಿಂದ ನಾವು ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ನಮ್ಮ ಮನಸ್ಸೊಳಗೆ ಗಟ್ಟಿಯಾಗಿರಬೇಕು. ಆದರೂ ಕೂಡ ಏನು ತಂತ್ರಜ್ಞಾನದ ಅದನ್ನು ನಾವು ಬಳಸಿಕೊಳ್ಳುವುದರ ಕಡೆ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ಆದರೂ ಕೂಡ ಪ್ರಕೃತಿಯ ಎದುರಿಗೆ ಮನುಷ್ಯ ಬಹಳ ಸಣ್ಣವ ಅನ್ನುವಂತಹ ಮಾತು ಕೇವಲ ಈ ಮಳೆ ಬಂದಿದ್ದರಿಂದಾಗಿಯೇ ನಮಗೆ ಗೊತ್ತಾಗ್ತದೆ. ಕಳೆದ ವಾರ ಕೂಡ ರವಿವಾರದಿಂದ ಸೋಮವಾರ ಮಂಗಳವಾರ ತನಕ ಒಳ್ಳೆ ಮಳೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡಿದ್ರು. ಅದೇ ಪ್ರಕಾರ ಮಳೆ ಬಂದು ಸಾಕಷ್ಟು ತಮಗ ಅನುಕೂಲ ಆಗಿತ್ತು. ಆದ್ರೆ ಅದೇ ಮಳೆ ಏನು ಕಂಟಿನ್ಯೂ ಆಯ್ತಲ್ಲ, ಈ ವಾರ ಕೂಡ ರವಿವಾರದಿಂದ ಸೋಮವಾರ ಮಂಗಳವಾರ ತನಕನೂ ಮಳೆ ಅದ ಅನ್ನುವಂತಹ ಮಾತನ್ನ ಏನ್ ತಜ್ಞರು ಹೇಳಿದ್ರು. ಅದರಿಂದಾಗಿ ಮತ್ತಷ್ಟು ಅನಾಹುತಗಳನ್ನ ನಾವು ನೋಡಬೇಕಾಗಿದೆ. ಎಷ್ಟು ಸಾಧ್ಯವಾದಷ್ಟು ಅದನ್ನ ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಆದರೂ ಅನೇಕ ರೈತರು ತಾವು ಹೇಳ್ತಾ ಇದ್ರಿ, ಬೆಳೆಯೊಳಗೆ ಸಿಕ್ಕಾಪಟ್ಟೆ ನೀರು ನಿಂತು ಯಾವುದೇ ಕೆಲಸ ಮಾಡೋದಕ್ಕೆ ಸಹಿತ ಸಾಧ್ಯ ಇರಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳಿ. ಎಲ್ಲಿ ಉದ್ದಿನ ಬೆಳೆ ಅದ ಅದನ್ನ ಕಟಾವು ಮಾಡಬೇಕು ಅನ್ನೋದ್ರೊಳಗೆ ಈ ಮಳೆ ಬಂದು ಆ ಉದ್ದು ಬೆಳೆ ನೀರಿನೊಳಗೆ ನಿಂತು ಹೋಗ್ಯದ, ತೊಗರಿ ಬೆಳೆ ನೀರಿನೊಳಗೆ ನಿಂತು ಹೋಗ್ಯದ, ಮೆಕ್ಕೆಜೋಳದೊಳಗೆ ನೀರದವ. ಇಂಥ ಒಂದು ಪರಿಸ್ಥಿತಿಯೊಳಗೆ ನಾವು ಏನೂ ಮಾಡಲಾರಂತಹ ಒಂದು ಅಸಹಾಯಕ ಪರಿಸ್ಥಿತಿಯೊಳಗೆ ನಾವು ಇದ್ದೀವಿ ಅನ್ನುವಂತಹ ಮಾತು ತಾವು ಹೇಳ್ತಾ ಇದ್ರಿ. ಈ ಮಾತುಗಳನ್ನು ಕೇಳಿ ಬೇಜಾರಾಗ್ತದ, ಬಹಳ ನೋವಾಗ್ತದ. ರೈತರಿಗೆ ಬಹಳಷ್ಟು ಸಂಕಷ್ಟಗಳು, ಅದರ ಜೊತೆಗೆ ವಾತಾವರಣದ ಮೂಲಕವಾಗಿ ಬರುವಂತಹ ಸಂಕಷ್ಟ ಏನದ ಬಹಳ ದೊಡ್ಡದಾದಂತಹ ಒಂದು ಸಂಕಷ್ಟ. ವಾತಾವರಣ ಸಾಥ್ ಕೊಟ್ಟರೆ ನಾವೆಲ್ಲ ಬೆಳೆಯುವುದಕ್ಕೆ ಸಾಧ್ಯದ. ಆದ್ರೆ ಎಲ್ಲಾ ಕೈಗೆ ಬಂದಂತಹ ಒಂದು ಬೆಳೆ ಇನ್ನೇನು ನಾವು ಕೊಯ್ಲು ಮಾಡಿ ಮನೆಗೆ ಒಯ್ಯಬೇಕು, ಯೋಗ್ಯವಾದಂತಹ ಒಂದು ಬೆಲೆ ಪಡೆಯುವುದಕ್ಕೆ ಬಹಳ ಸಂತೋಷದಿಂದ ತಾವು ತಯಾರಾಗ್ತಾ ಇರುವಂತಹ ಸಂದರ್ಭದೊಳಗೆ ಆಕಸ್ಮಿಕವಾಗಿ ವಾತಾವರಣದೊಳಗೆ ಈ ಬದಲಾವಣೆಯನ್ನ ನಾವು ನೋಡ್ತಾ ಇದ್ವಿ. ಮತ್ತೊಮ್ಮೆ ಅದೇ ಹೇಳಬೇಕಾಗ್ತದೆ, ನಾವು ಅನಿವಾರ್ಯವಾದಂತಹ ಒಂದು ಪರಿಸ್ಥಿತಿಯನ್ನು ತಾವು ಎದುರಿಸ್ತಾ ಇದ್ದೀರಿ. ಅನೇಕರು ತಾವು ನಮಗೆ ವಿಡಿಯೋಗಳನ್ನು ಮಾಡಿ ಕಳಿಸಿದ್ದೀರಿ, ಆಡಿಯೋ ಮಾಡಿ ಕಳಿಸಿದ್ದೀರಿ. ಈಗ ತಾವು ಏನೇನು ಹೇಳಿದ್ದೀರಿ ಅನ್ನೋದನ್ನ ಕೇಳೋಣಂತ ತಮ್ಮ ಧ್ವನಿ ಒಳಗೆ ಯಾವ ರೀತಿಯಾದಂತಹ ಒಂದು ಭಾವ ಇದೆ ಅನ್ನೋದು ನಮಗೂ ಕೂಡ ಗೊತ್ತಾಗ್ತದೆ, ಉಳಿದವರಿಗೂ ಕೂಡ ಇದು ಗೊತ್ತಾಗಲಿ. ಕೇಳುವರ ಧ್ವನಿ ರೈತ ಸಂದೇಶ. ಪಿಂಡಿ ತಾಲೂಕು ಹಿರಿಯ ಮಸಾಲೆ ಚಿತ್ರಾನಂದ ಬೇನೂರ ಮಾತಾಡ್ತಾ ಇದ್ದೀನಿ ಸರ್. ಮೊದಲಿಗೆ ಸೋಮಶೇಖರ್ ಸುಳಿ ಸರ್ಗೆ ನಮಸ್ಕಾರ ಹೇಳಿದ್ರ. ನಮ್ ಕಡೆ ನೋಡ್ರಿ ಸರ, ನಿನ್ನೆ ರಾತ್ರಿ ಹಿಡಿದು ಸರ ಜಿಡಿ ಮಳೆ ಆಯ್ತ ಸರ, ಜೋರ್ ಮಳೆ ಇಲ್ಲ. ನಿಂಟ್ ಜೋರ್ ಮಳೆ ಆಯ್ತಾ ಸರ, ಬೆಳಗೋರಿಗೆ ಅನುಕೂಲ ಆಗ್ತದೆ ಸರ, ಬರೀ ಜಿಡಿ ಜಿಡಿ ಜಿಡಿ ಹಚ್ಚೋ ಹತ್ತು ಕುಂದ್ರಕತ ಸರ. ನೇಟ್ ಮಳೆ ಆಯ್ತಾ ಅನುಕೂಲ ಆಗ್ತದೆ ಸರ. ನಮಸ್ಕಾರ ಸರ್. ಡಾಕ್ಟರ್ ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು ಸರ್. ಜೊತೆಗೆ ಮೇಘ ಸಂದೇಶ ಕೇಳುವ ಎಲ್ಲ ನನ್ನ ಪ್ರೀತಿಯ ರೈತ ಮಿತ್ರರಿಗೂ ಕೂಡ ನಮಸ್ಕಾರಗಳು ಸರ್. ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಿಗೆಯಿಂದ ಸರ್. ನಮ್ಮಲ್ಲಿ ಸುಮಾರು 4-5 ದಿನಗಳಿಂದ ಮಳೆಯ ಒಂದು ವಾತಾವರಣ ಇದೆ ಸರ್. 3-4 ಒಂದ್ 2 ದಿನ ರಾತ್ರಿ ಒಳ್ಳೆ ಮಳೆ ಆಗಿರ್ತಕ್ಕಂಥದ್ದು, ಹಳ್ಳ ಕೊಳಗಳು ಎಲ್ಲ ತುಂಬಿ ಹರಿದಿರ್ತಕ್ಕಂಥದ್ದು, ಜೊತೆಗೆ ಹೊಲಗಳಲ್ಲಿ ಎಲ್ಲಿ ನೋಡಿದ್ರಲ್ಲೂ ಕೂಡ ಮಳೆಯ ಒಂದು ನೀರಿನ ಸಂಗ್ರಹ ಆಗಿರ್ತಕ್ಕಂಥದ್ದು. ಈಗ ಕಳೆದ 3 ದಿನಗಳಿಂದ ಕೂಡ ರಾತ್ರಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಸರ್. ತಾವು ಕಳೆದ ವಾರ ಒಂದು ಮುನ್ಸೂಚನೆಯನ್ನ ನೀಡಿದ್ದೀರಿ, ರವಿವಾರದಿಂದ ಒಳ್ಳೆಯ ಒಂದು ಮಳೆಯ ಲಕ್ಷಣಗಳು ಇರಬಹುದು ಅಂತಕ್ಕಂಥದ್ದು. ಹೀಗಾಗಿ ತಾವು ಏನು ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಅನೇಕ ಒಂದು ಕೃಷಿಯ ಚಟುವಟಿಕೆ ಆಗ್ಲಿ ಬೇರೆ ಚಟುವಟಿಕೆಗಳನ್ನ ನಮಗೆ ಹೊಂದಿಸಿಕೊಳ್ಳಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ನಮ್ಮ ಅನೇಕ ಚಿಂತೆಗಳನ್ನ ದೂರ ಮಾಡಿರ್ತಕ್ಕಂಥದ್ದು, ಜೊತೆಗೆ ನುಕ್ಸಾನಗಳನ್ನ ದೂರ ಮಾಡಿರ್ತಕ್ಕಂಥದ್ದು, ಎಲ್ಲಾ ರೀತಿಯ ಒಂದು ಕೆಲಸಗಳನ್ನ ಹೊಂದಿಸಿಕೊಳ್ಳಕ್ಕೆ ಸಹಕಾರಿಯಾಗಿದೆ ಸರ್. ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೇನು ಮಾಡ್ತಕ್ಕಂಥದ್ದು ನಮಗೆ ತುಂಬಾನೇ ಖುಷಿ ನೀಡ್ತಾ ಇದೆ. ಜೊತೆಗೆ ಈ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ನಿರಂತರವಾಗಿ ಏನು ಪ್ರಸಾರ ಆಗಿರ್ತಕ್ಕಂಥದ್ದು ನಮಗೆ ತುಂಬಾ ಖುಷಿ ಕೊಡ್ತಕ್ಕಂಥದ್ದು. ನಮಸ್ಕಾರಗಳು. ಮಳೆಯಿಂದಾಗಿ ತೊಂದರೆಯಾಗಿರುವಂತಹ ರೈತರು, ಇವರ ಹೆಸರು ಅವರು ಬರದಿಲ್ಲ, ಆದ್ರೆ ಅವರ ಧ್ವನಿಯನ್ನ ತಾವು ಕೇಳ್ರಿ ಸರ್. ಅವನ್ ಎಂಟ ದಿನ ಹೋದ್ರೆ ಬಹಳ ಗುಣ ಆಗ್ತದ್ರಿ ಸರ್, ಮಳೆ ಸಾಕಾಗ್ಯದ ಹೊಲ್ದಾಗ, ಏನು ನಿಂಡ್ರಲ್ಲಾಗ್ಯಾರ ಒತ್ತು ತೊಳ್ಕೊಂಡು ಹೋಗ್ಯಾರ್ರಿ ನಮ್ಗ. ಚಡಚಣ ತಾಲೂಕ್ ನಂದ್ರಿಗಿಂದ ಪುಂಡಲೀಕ್ ಗುಬ್ಯಾಡ. ಮಳಿ ಇವತ್ತ ಚಂತನ ಸರ್ವಸರ್ವಾಯ್ತು ಸರ್. ನಾ ಮಳಿ ಸರ ಹೆಚ್ಚಲದ್ರ ಸರ್ ತೊಗರಿ, ಈ ಸದ್ಯ ಪುಲ್ ಆಗ್ಯದ್ರಿ ಸರ್ ಮಳಿ. ಈ ಸದ್ಯ ಒಂದ್ 8 ದಿನ ಬಿಟ್ರೆ ನಮ್ಗ್ ಬಹಳ ಒಳ್ಳೇದ ಸರ್ ಮಳಿ. ಮಳಿ ನಾ ಈ ಸದ್ಯ ಬಿಡು ಚಾನ್ಸಸ್ ಇಲ್ಲ ಸರ್. ತೊಗರಿ ಸದ್ದ ಮಳಿ ಬಾ ಹೆಚ್ಚಾಗ್ಯದ ಸರ್. ಹಿಂಗಾಗಿ ಸರ ಏನೋ ವಾತಾವರಣ ಬಟ್ ತೇಜಸ್ ಆಗಲ್ಲ ಸರ. ಮಳೆ 3-4 ದಿವಸ ಐತೆ ರಾತ್ರಿ ಫುಲ್ ಅಳಗದ್ರಿ ನಮಗ ಬರೀ ಹಸಿಮಳೆ ಸರ್ ದಮ್ಮಿಲ್ಲ. ಹಿಂಗಾಗಿ ಸರ ನೋಡ್ಬೇಕು ಸರ, ಎಲ್ಲ ರೈತರು ಬೆಳೆ ಬಂದುದಿಲ್ಲ ಹಾಳಾತದ ಸರ್ ಸದ್ಯ. ಆಮೇಲೆ ಈಗ ಈ ನಮ್ನಿ ಮಳೆ ಬಂದು ಎಲ್ಲ ಹಾಳಾಗಿ ಹೋಗುವ ಚಾನ್ಸಸ್ ಬಂದದ ಸರ. ಇಲ್ಲ ಇಲ್ಲ ನಮ್ಮ ಮಳೆ ಕಾಯ್ದರೆ ಒಂದ್ ಸ್ವಲ್ಪ ಎಲ್ಲರಿಗೆ ರೈತರಿಗೆ ಒಕ್ಕಟ್ಟದಿಂದ ತೋರಿಸ್ಕೊಡ್ಬೇಕು ಸರ್ ಎಲ್ಲರೂ. ರಾಯಚೂರು ಜಿಲ್ಲೆ ದೇವದೂರು ತಾಲೂಕಿನ ಮಿಣಕಲ್ ಗ್ರಾಮದಲ್ಲಿ ಬುಧವಾರದಿಂದ ದಿನ ರಾತ್ರಿ ಮಳೆ ಒಂದೇ ರೀತಿ ಬರ್ತದೆ. ದಿನ 2-3 ರಾತ್ರಿಯಿಂದ ಬಂದು ಸೋಮವಾರವರೆಗೆ ಕಂಟಿನ್ಯೂ ಆಗಿ ಮಳೆ ಆಗಿದೆ. ಸೋಮವಾರ 12 ಗಂಟೆಯಿಂದ ಸರ್ವಿಂದ ಸರ್ವ ಬರ್ತದೆ. ನಮ್ಮ ಊರಿಗೆ ಈ ವಾರದ ಮಳೆ ವಾತಾವರಣನೇ ಇದೆ ಎಂದು. ಆದ್ರೆ ಸಾಧಾರಣದಿಂದ ಮಳೆ ಬಿದ್ದಿದೆ, ಆದರೂ ಆ ಬೆಳೆ ಹಾನಿ ಆಗಂತ ಮಳೆಯನ್ನು ಯಾವುದು ಬಿದ್ದಿಲ್ಲ. ಆದ್ರೆ ಬೆಳೆಗೆ ಒಂದು ಕಾಲಷ್ಟು ಮಳೆಯನ್ನು ನಮ್ಮ ಊರಿನಲ್ಲಿ ಬಿದ್ದಿದೆ. ಅದಕ್ಕಾಗಿ ನನ್ಗಣಕಲ್ ಗ್ರಾಮದ ಶೇಖರಪ್ಪ ಬಾಗಲಿ ಅವರು ಮೇಘ ಸಂದೇಶಕ್ಕೆ ತಿಳಿಸಿರುತ್ತೇವೆ ಮತ್ತು ಸೋಮಶೇಖರ್ಗಳಿಗೂ ನನ್ನ ಅಭಿನಂದನೆಗಳು. ಸರ್ ನಮಸ್ಕಾರ ಸರ್, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ರೂರ್ಗಿ ಗ್ರಾಮದ ಶರಣ ಭುವನೇಶ್ವರ ಮಾತಾಡಿದ್ರೆ ಸರ್. ರಾಜಿ ಇವಳುಕ ಸಾಗಿದ್ರ ಸರ್, ರಾತ್ರಿ 4 ತನ ಅಂತರ ಏ ಕೊಡವರಿ, ಭಾರಿ ಮಳೆ ಆಗ್ಯದ್ರ ಸರ್, ಪೂರ ಆನಂದ ಆಗ್ಯದ್ರ ಸರ್. ನಮಸ್ಕಾರ ಸರ್. ಅಕ್ಕಲಕೋಟ್ ತಾಲೂಕು ನದಿ ಚಿಂಚೋಳಿಯಿಂದ ಸಿದ್ದರಾಮಪ್ಪ ಬಂಡಗಾರ್. ನಮಸ್ಕಾರ ಸರ್, ನಾನು ಸಿದ್ದರಾಮ್ ಬಂಡಗಾರ್ ರೀ, ಅಕ್ಕಲಕೋಟ್ ತಾಲೂಕ ಚಿಂಚೋಳಿಯಿಂದ ಮಾತಾಡ್ತೇನೆ ರೀ. ನಮಗೇನು ಒಂದ್ ತಾಸ ಒಳ್ಳೆ ಮಳೆ ಐತ್ರಿ, ಮತ್ತೆ ಇದು ಎಲ್ಲಿವರೆಗೆ ಆಗ್ತದೋ ಏನೋ ತಿಳಿದಿಲ್ರಿ ಸರ್. ಧನ್ಯವಾದ ಸರ್. ಅಕ್ಕಲಕೋಟ್ ತಾಲೂಕು ಕುಮಟಾದಿಂದ ಸಿದ್ದರಾಮ್ ಹಾಲೊಳ್ಳಿ. ಅಹಮದ್ನಗರ ಕಡಲ ಮ್ಯಾ ಮಳೆ ಆಗ ನಮ್ಮ ಸೇನಾವಳಿಗೆ ಫುಲ್ ನೀರ್ ಬಂದವ್ರಿ ಸರ್. ಈ ವರ್ಷನಾಗ ಹಿಂಗ್ ಮಳೆನೇ ಆಗಿತ್ತಿಲ್ರಿ, ಇವತ್ತು ಭಾರಿ ಮಳೆ ಆಯ್ತ್ರಿ. ಇವತ್ತು ಮಳೆ ಆಗಿ ಸರ್ ನಮ್ಮ ಹೊಳೆ ಫುಲ್ ನೀರ್ ಬಂದವ್ರಿ ಸರ್. ಸರ್ ನಮಸ್ಕಾರ ಸರ್, ನಾನು ಇಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಭೂಪಲ್ಲಿ ಸರ್ ಮಾತಾಡೋದು. ಸರ್ ಇದು ಮಳೆಗಾಲ ಅಥವಾ ಚಂಡಮಾರುತ ಸರ್? ಅಫಜಲ್ಪುರ್ ತಾಲೂಕು ಗೌರಾಬಿಯಿಂದ ರವಿಕುಮಾರ್. ನಿನ್ ರಾತ್ರಿ ಕಬ್ಬು ನಮ್ದು ಪೂರಾ ಕಬ್ಬಿದ್ದದೆ, ಗಾಳಿ ಬಾಳ ಬಿಟ್ಟಿತ್ತು, ಕಬ್ಬು ಪೂರಾ ಸಾಪ್ ಆಗಿದೆ ನಮ್ದು. 2 ಎಕರೆ ಕಬ್ಬ 20-22 ಗಣಿ ಕಬ್ಬಿತ್ತು, ಪೂರಾ ಸಾಪ್ ಆಗಿ ಬಿದ್ದುಬಿಟ್ಟದ. ನಾನು ಸಿದ್ದರಾಮ್ ಹಾಲೋಳಿ ಅಂತ. ನಮ್ಮಲ್ಲಿ ಇವತ್ತು ಸ್ವಲ್ಪ ರಾತ್ರಿ 10 ಮುಂಜಾ ಬೆಳಗಿನ ಜಾವ ಮಳೆ ಆಗಿದೆ, ತುಮಕೂರು ಮಳೆ ಆಗಿದೆ, ಏನ್ ನೀರ್ ಹರಿದಿಲ್ಲ ಏನಿಲ್ಲ. ಅನೇಕರು ತಾವು ಮೆಸೇಜ್ ಗಳನ್ನ ಕೂಡ ನಮಗ ಕಳಿಸಿದ್ದೀರಿ, ಸಂದೇಶಗಳನ್ನ ಕಳಿಸಿದ್ದೀರಿ. ಆ ಸಂದೇಶದೊಳಗ ಮಳೆ ಆಗಿದ್ರ ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀರಿ, ಮತ್ತ ಬೆಳೆ ಪರಿಸ್ಥಿತಿ ಯಾವ ರೀತಿ ಅದ ಅನ್ನುವಂತಹದ್ದನ್ನ ಕೂಡ ನಮಗ ಹೇಳಿದ್ದೀರಿ. ಇಂಡಿ ತಾಲೂಕು ಮಿರಿಗಿಯಿಂದ ಬಸವರಾಜ್ ಅತ್ನೂರ್ ಅವರು ಬಹಳ ದಿವಸಗಳ ನಂತರ ಒಂದು ಒಳ್ಳೆ ಸುದ್ದಿಯನ್ನ ನಮಗೆ ಕೊಟ್ಟರು. ಭಾರಿ ಮಳೆಯಾಯಿತು ನಮ್ಮಲ್ಲಿ ಸೋಮವಾರ ದಿವಸ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇಷ್ಟು ದಿವಸ ಅವರ ಊರೊಳಗ ಮಳೆನೇ ಇದ್ದಿದ್ದಿಲ್ಲ, ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದ್ದು, ಇಂಥ ಒಂದು ಸಂದರ್ಭದೊಳಗ ಮಳೆ ಬಂತಲ್ಲ, ಅವರಿಗೆ ಬಹಳ ಸಂತೋಷ ಆಗಿದೆ. ಈ ಸಂತೋಷದೊಳಗೆ ನಾವು ಕೂಡ ಭಾಗಿ ಆಗಿದ್ದೀವಿ. ಬಸವ ಕಲ್ಯಾಣ ತಾಲೂಕು ಗುಂಡೂರದಿಂದ ಹಾಜಿ ಮಸ್ತಾನ್ ಅವರು ಮೆಸೇಜ್ ಕಳಿಸಿ ರವಿವಾರ ರಾತ್ರಿ 8-9 ತನಕ ಜೋರು ಮಳೆ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿಂಗಣಿಯಿಂದ ರಾಹುಲ್ ಅಲ್ಲಾಪುರಿ ಅವರು ಶನಿವಾರ ರಾತ್ರಿಯಿಂದ ರವಿವಾರ ಸಂಜೆ ತನಕ ತುಂಬಾ ಉತ್ತಮವಾದಂತಹ ಒಂದು ಮಳೆ ಆಯಿತು ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಅಕ್ಕಲಕೋಟ್ ತಾಲೂಕು ಕುಮಟಾದಿಂದ ಸಿದ್ದರಾಮ್ ಹಾಲೊಳ್ಳಿ ಅವರು ಒಂದು ಮೆಸೇಜ್ ಕಳಿಸಿ ಭಾರಿ ಜೋರು ಮಳೆ, ಇಂಥ ಒಂದು ಅದ್ಭುತವಾದಂತಹ ಮಳೆ ಈ ಸೀಸನ್ ಒಳಗ ಹಿಂದ ನೋಡೇ ಇಲ್ಲ ನಾವು ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಬೂದಿಹಾಳದಿಂದ ಆರ್ ಎ ಹಾವಿನಾಳ್ ಅವರು ಒಂದು ಮೆಸೇಜ್ ಕಳಿಸಿ ವಿಡಿಯೋ ಕೂಡ ಮಾಡಿ ಕಳಿಸಿದ್ದಾರೆ. ಆದರೆ ಆ ವಿಡಿಯೋದೊಳಗ ಅವರು ಧ್ವನಿ ಇಲ್ಲ, ಬರೀ ಒಂದು ಮೆಸೇಜ್ ಕಳಿಸಿ ಬಹಳ ಜೋರು ಮಳೆ ಬರ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇಂಡಿ ತಾಲೂಕು ಹಿರೇಬೇನೂರಿನಿಂದ ಪಿಜಿ ಪಾಟೀಲ್ ಅವರು ಸಂದೇಶ ಕಳಿಸಿದ್ದಾರೆ, ನಮ್ಮಲ್ಲಿ ಒಳ್ಳೆ ಮಳೆಯಾಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದೇ ಇಂಡಿ ತಾಲೂಕು ಕಿಂಗಣಿ ಗ್ರಾಮದಿಂದ ಹಿರಿಯರಾದಂತಹ ಕಲ್ಯಾಣಿ ಪತ್ತಾರ್ ಅವರು ಮೆಸೇಜ್ ಮಾಡಿದ್ದಾರೆ, ಜಿಟಿ ಜಿಟಿ ಮಳೆ ಇದೆ, ಬಹಳ ಒಳ್ಳೆ ಮಳೆಯನ್ನ ನಾವು ಪಡಿತಾ ಇದ್ದೀವಿ ಅನ್ನುವಂಥ ಸೂಚನೆಯನ್ನ ನಮಗೆ ಕೊಟ್ಟಿದ್ದಾರೆ. ಅನೇಕರು ತಾವು ಕರೆ ಮಾಡಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಸೇಡಂ ತಾಲೂಕು ಅರೇಬೊಮ್ಮನಹಳ್ಳಿಯಿಂದ ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ಸಿಂದಗಿ ತಾಲೂಕು ಸಲಾದಹಳ್ಳಿಯಿಂದ ಬಲವಂತರಾಯ್ ಚೌಧರಿ ಅವರು, ಚಿಂಚೋಳಿ ತಾಲೂಕು ಹೊಡೆಬೀರನಹಳ್ಳಿಯಿಂದ ತೋಟಪ್ಪ ಅವರು, ಆಳಂದ ತಾಲೂಕು ಬೆಣ್ಣೆಶಿರೂರಿಂದ ಸಿದ್ದಣ್ಣ ಕುಂಬಾರ್, ಅಫಜಲ್ಪುರ್ ತಾಲೂಕು ಬಡದಾಳದಿಂದ ಸುರೇಶ್ ಟೇಲರ್, ಆಳಂದ ತಾಲೂಕು ಕಣವಾಸದಿಂದ ಮಲ್ಲಿನಾಥ್ ಬಿರಾದಾರ್, ಅಫಜಲ್ಪುರ್ ತಾಲೂಕು ಗೌರಾಕೇರಿಂದ ಬಲವಂತ್ ಬಾಬರೆ, ಆಳಂದ ತಾಲೂಕು ಮಾಡ್ಯಾಳದಿಂದ ಬಸವರಾಜ್ ಕಡಗಂಚಿ, ಇಂಡಿ ತಾಲೂಕು ಲಾಳಸಂಗಿಯಿಂದ ಸಂಗಮೇಶ್ ನಾವಿ, ಸಿಂದಗಿ ತಾಲೂಕು ಕಡ್ಲೇವಾಡದಿಂದ ಭೀಮಾಶಂಕರ್ ಕಬಾಡಗಿ, ಮತ್ತು ಇನ್ನೂ ಅನೇಕರು ತಾವು ಕರೆ ಮಾಡಿದ್ದೀರಿ. ಕೆಲವರ ಕಾಲ್ಗಳು ನಮಗೆ ತಗೊಳಕಾಗಲಿಲ್ಲ, ಮಿಸ್ ಆಗ್ಯವ. ಆದ್ರೆ ತಮ್ಮ ಎಲ್ಲರ ಒಂದು ಭಾವ ಏನಿತ್ತು, ತಮ್ಮ ಎಲ್ಲರ ಅನುಭವ ಏನಿತ್ತು ಅಂತಂದ್ರೆ ಮಳೆ ಬಹಳ ಆಯ್ತು, ನಿಂತ್ರ ಬಹಳ ಚಲೋ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ನಾವು ಕೂಡ ಅದನ್ನೇ ಆಶಾ ಮಾಡೋಣ, ಮಳೆ ನಿಂತ್ರೆ ಬಹಳ ಒಳ್ಳೇದು, ರೈತರಿಗೆ ಒಳ್ಳೇದಾಗ್ತದೆ ಅನ್ನುವಂತಹ ವಿಚಾರದ ಜೊತೆಗೆ ತಾವು ಏನು ನಮಗೆ ಸ್ಪಂದಿಸಿದ್ದೀರಿ ಅದಕ್ಕಾಗಿ ನಮ್ಮ ಎಲ್ಲ ರೈತ ಮಿತ್ರರಿಗೆ ಧನ್ಯವಾದಗಳು. ಬಹುತೇಕ ಕಡೆಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಜಿಟಿ ಜಿಟಿ ಮಳೆ, ರಾತ್ರಿ ಪೂರ್ತಿ ಮಳೆ ಬರುವಂತದ್ದನ್ನ ನೋಡ್ತಾ ಇದ್ದೀವಿ. ಮತ್ತೆ ಇನ್ನೂ ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ, ಜೋರಾದಂತಹ ಮಳೆ ಆಗ್ತಾ ಇದೆ. ಗುಡುಗು ಸಿಡಿಲಿನಿಂದ ಕೂಡಿದಂತಹ ಮಳೆ ಆಗ್ತಾ ಇರೋದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇಂತಹ ಒಂದು ಜೋರು ಮಳೆಯಿಂದಾಗಿ ನಮ್ಮ ನದಿಗಳು ತುಂಬಿ ಹರಿತಾ ಇದ್ದಾವೆ, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಇಲ್ಲಿ ನಮ್ಮ ಜನರಿಗೆ ವಿಶೇಷವಾಗಿ ಏನು ನದಿ ಪಾತ್ರಗಳಲ್ಲಿ ತಾವು ಇರ್ತಾ ಇದ್ದೀರಿ, ಅಲ್ಲಿ ಜನವಸತಿಗಳಿದ್ದಾವ, ಅಂತಹ ಜನರು ಎಚ್ಚರಿಕೆ ವಹಿಸಬೇಕು. ವಿಶೇಷವಾಗಿ ಭೀಮಾ ತೀರದ ಜಲಾನಯನ ಪ್ರದೇಶದೊಳಗೆ ಏನು ಮಳೆ ಹೆಚ್ಚುತ್ತಾ ಇದೆ, ಅದಕ್ಕಾಗಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಯಾವುದೇ ಸಂದರ್ಭದೊಳಗೆ ಅಣೆಕಟ್ಟಿನ ಸುರಕ್ಷತೆಗಾಗಿ ಹೆಚ್ಚುವರಿ ನೀರನ್ನ ಭೀಮಾ ನದಿಗೆ ಬಿಡುವಂತಹ ಸಾಧ್ಯತೆ ಇದೆ ಅಂತೇಳಿ ಸೊನ್ನ ಬ್ಯಾರೇಜ್ನಿಂದ ಬಂದಂತಹ ಒಂದು ಪ್ರಕಟಣೆ ತಿಳಿಸ್ತಾ ಇದೆ. ಅಣೆಕಟ್ಟಿಗೆ ನೀರಿನ ಒಳಹರಿವು 1,500 ಕ್ಯೂಸೆಕ್ಸ್ ಇದೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ 4,500 ಕ್ಯೂಸೆಕ್ಸ್ ನೀರನ್ನ ಹರಿಬಿಡಲಾಗ್ತಾ ಇದೆ. ಅಣೆಕಟ್ಟಿನ ವ್ಯಾಪ್ತಿಯೊಳಗೆ ಬರುವಂತಹ ಅಳ್ಳಿಗಿ ಬಿ ಮತ್ತು ಬಳುಂಡಿಗಿ ಏತ ನೀರಾವರಿ ಉಪಕಾಲುವೆಗಳ ಮೂಲಕ ನೀರನ್ನ ಹರಿಬಿಡಲಾಗ್ತಾ ಇದೆ. ಉಜಿನಿ ಅಣೆಕಟ್ಟಿನ ಅಧಿಕಾರಿಗಳ ಮಾಹಿತಿ ಪ್ರಕಾರ ಮಹಾರಾಷ್ಟದ ಸೀನಾ ನದಿ ಕೂಡ ತುಂಬಿ ಹರಿತಾ ಇದೆ. ಸುಮಾರು 60,000 ಕ್ಯೂಸೆಕ್ಸ್ ನೀರು ಬಿಡುವಂತಹ ಸಾಧ್ಯತೆ ಅದಾವ ಅಂತೇಳಿ ತಿಳಿದು ಬರುತ್ತದೆ. ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು. ಸೀನಾ ನದಿ ಸೊನ್ನ ಬ್ಯಾರೇಜ್ನಿಂದ ಸುಮಾರು 60-65 ಕಿಲೋಮೀಟರ್ ದೂರ ಇರುವುದರಿಂದ ಸೀನಾ ನದಿಯ ನೀರು ಸೊನ್ನ ಬ್ಯಾರೇಜ್ಗೆ ತಲುಪುವಂತಹ ಒಂದು ಸಾಧ್ಯತೆಗಳ ಅದಾವ. ಆದ್ದರಿಂದ ಈ ನದಿ ಪಾತ್ರದೊಳಗೆ ಇರುವಂತಹ ರೈತರು ಯಾವತ್ತೂ ಎಚ್ಚರಿಕೆಯಿಂದಿರಬೇಕು. ಜನರು ತಮ್ಮ ಆಸ್ತಿಪಾಸ್ತಿ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಬೇಕು. ಜಾನುವಾರುಗಳ ಬಗ್ಗೆ ಕಾಳಜಿ ವಹಿಸಬೇಕು. ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಈ ಪ್ರವಾಹ ಪರಿಸ್ಥಿತಿ ತಲೆದೋರಬಹುದು ಅನ್ನುವಂತಹ ಸೂಚನೆಯನ್ನ ಅಧಿಕಾರಿಗಳೇನು ಕೊಟ್ಟಾರ ಅದನ್ನ ತಾವು ಪಾಲಿಸಬೇಕು ಅಂತೇಳಿ ನಮ್ಮ ಎಲ್ಲ ಕೇಳುಗ ಮಿತ್ರರಿಗೆ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಪ್ರವಾಹ ಪರಿಸ್ಥಿತಿಯನ್ನ ನೋಡ್ತಾ ಇರುವಂತಹ ಸಂದರ್ಭದೊಳಗೆ ಅವು ಹಳ್ಳಗಳಿರಬಹುದು, ನದಿಗಳಿರಬಹುದು, ಅಥವಾ ಸಣ್ಣ ಸಣ್ಣ ತೊರೆಗಳೇ ಇರಬಹುದು, ನೀರಿನ ಹರಿವೇನಿರ್ತದ ಅದು ಬಹಳ ಅಪಾಯಕಾರಿ ಇರ್ತದ. ನಮಗ ಅನಿಸ್ತಾ ಇರ್ತದ ಸೇತುವೆ ಮೇಲೆ ಹೋಗುವ ಟೈಮ್ನೊಳಗೆ ಮೈಲುಗಲ್ಲುಗಳು ಮುಳುಗಿದ್ರೂ ಸಹಿತ ಕೆಲವೊಮ್ಮೆ ಅದನ್ನು ದಾಟುವಂತಹ ಒಂದು ಸಾಹಸ ಮಾಡ್ತೀವಿ. ಆ ಸಾಹಸ ದಯವಿಟ್ಟು ಮಾಡಬಾರದು ಅಂತೇಳಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇರ್ತೀವಿ. ವಿಶೇಷವಾಗಿ ಯುವಜನತೆ ಇಂತಹ ಸಾಹಸಕ್ಕೆ ಕೈ ಹಾಕ್ತಾ ಇರ್ತೀರಿ. ಮೋಟಾರ್ ಬೈಕ್ ಇರ್ತದ, ಅದನ್ನ ನಾವು ಹೊಡ್ಕೊಂಡು ಹೋಗಬಹುದು ಅನ್ನುವಂತಹ ವಿಚಾರದೊಳಗೆ ಇರ್ತೀರಿ. ಟ್ರಾಕ್ಟರ್ ಇರ್ತದ, ಅದನ್ನು ಹೊಡ್ಕೊಂಡು ಹೋಗಬಹುದು ಅನ್ನುವಂತಹ ವಿಚಾರ ಬರ್ತಿರ್ತದ. ಗಾಡಿ ಇರ್ತದ, ಅದಕ್ಕೇನಾಗ್ತದ ಅನ್ನುವಂತಹ ಒಂದು ನಿರ್ಲಕ್ಷ್ಯ ಭಾವನೆ ಕೆಲವೊಮ್ಮೆ ನಮ್ಮ ಮನಸ್ಸಿನೊಳಗೆ ಮೂಡ್ತದ. ಆದ್ರೆ ಯಾವತ್ತೂ ನೀರಿನ ಜೊತೆಗೆ ನಾವು ಆಟ ಆಡಬಾರದು. ನಮ್ಮ ವಿಜ್ಞಾನಿಗಳು ಹೇಳುವ ಪ್ರಕಾರ ಸುಮಾರು 1.5 ಫೂಟ್ ನೀರೇನದ, ಆ ನೀರಿನೊಳಗೆ ಬಹಳಷ್ಟು ಸೆಳವಿರ್ತದ. ಸೇತುವೆ ಮೇಲೆ ಹರಿತಾ ಇತ್ತು ಅಷ್ಟು ಎತ್ತರದ ನೀರು ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ದಾಟುವಂತಹ ಒಂದು ಸಾಹಸವನ್ನ ಮಾಡಬಾರದು ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಆ ನೀರಿಗೆ ಬಹಳಷ್ಟು ಫೋರ್ಸ್ ಇರ್ತದ, ಎಳಕೊಂಡು ಹೋಗುವಂತಹ ಸಾಧ್ಯತೆಗಳು ಇರ್ತವ. ಇಂತಹ ಅವಘಡಗಳನ್ನ ನಾವು ನೋಡಿವಿ, ಕಂಡು ಕಂಡು ತಿಳಿದು ತಿಳಿದು ನಾವು ಈ ಒಂದು ಸಾಹಸಕ್ಕೆ ಕೈ ಹಾಕಿ ಆ ಬೈಲ್ ಮುಜೆ ಮಾರ್ ಅನ್ನುವಂತಹ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಳ್ಬಾರದು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಪೂರ್ವ ಮಳೆಯ ಅವಧಿ ಈಗ ನಡೆದ. ಆಗಸ್ಟ್ 30ನೇ ತಾರೀಕು ಪೂರ್ವ ಮಳೆ ಪ್ರವೇಶ ಆಗಿತ್ತು. 13ನೇ ತಾರೀಕಿನ ತನಕನೂ ಈ ಮಳೆಯ ಅವಧಿ ಇರ್ತದ. ಆಮೇಲೆ ಮುಂದಿನ ಮಳೆ ಉತ್ತರ ಮಳೆ 13ನೇ ತಾರೀಕು ಪ್ರವೇಶ ಆಗ್ತದ. ಉತ್ತರ ಮಳೆಯ ಅವಧಿ ಸೆಪ್ಟೆಂಬರ್ 27ರ ತನಕನೂ ಇರ್ತದ. ಪೂರ್ವ ಮಳೆ ಬಗ್ಗೆ ನಾವು ಸ್ವಲ್ಪ ಅವಲೋಕನ ಮಾಡೋಣ. ಪೂರ್ವ ಮಳೆ ಈ ಸಲ ಉತ್ತಮ ವೃಷ್ಟಿಯನ್ನ ತರ್ತದ ಅಂತೇಳಿ ಹೇಳ್ತಾ ಇದ್ರು. ಇಲ್ಲಿ ತನಕ ನಾವು ನೋಡ್ತಾ ಇದ್ದೀವಿ ಒಳ್ಳೆ ಮಳೆ ಪೂರ್ವ ಮಳೆಯ ಅವಧಿ ಒಳಗ ಆಗಿದೆ. ಕರ್ನಾಟಕದೊಳಗೆ ಜೋರು ಮಳೆ ಬರ್ತದ ಅಂತೇಳಿ ಹೇಳಿದ್ರು. ಅದೇ ಪ್ರಕಾರ ನಮ್ಮಲ್ಲಿ ಜೋರು ಮಳೆ ಆಗ್ತಾ ಇದೆ. ಭಾರತದ ಅನೇಕ ಕಡೆ ಭರ್ಜರಿ ಮಳೆ ಅನ್ನುವಂತಹ ಮಾತು ಕೂಡ ಇತ್ತು. ಹೌದು, ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆಗಳಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಕೆಲವು ಕಡೆ ಪ್ರವಾಹ ಬರುವಂತಹ ಒಂದು ಪರಿಸ್ಥಿತಿ ಅದ ಅಂತೇಳಿ ಹೇಳಿದ್ರು. ಅದೇ ರೀತಿ ಪ್ರವಾಹ ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈಶಾನ್ಯ ಭಾರತದೊಳಗೆ ಕುಂಭದ್ರೋಣ ಮಳೆ ಅನ್ನುವಂತಹ ಮಾತನ್ನ ಹೇಳಿದ್ರು. 1 ಮತ್ತು 2ನೇ ಚರಣಗಳಲ್ಲಿ ಬಯಲು ಸೀಮೆಯೊಳಗೆ ಉತ್ತಮ ಮಳೆ ಅನ್ನುವಂತಹ ಮಾತು ಇತ್ತು. ಅನಿರೀಕ್ಷಿತ ಪ್ರಮಾಣದೊಳಗೆ ಕೆಲವು ಕಡೆ ಮಳೆ ಆಗಬಹುದು ಅನ್ನುವಂತಹ ಮಾತನ್ನು ಕೂಡ ಪೂರ್ವ ಮಳೆಯ ಬಗ್ಗೆ ಇತ್ತು. 1 ಮತ್ತು 2ನೇ ಚರಣಗಳು ಯಾವಾಗ ಶುರುವಾಯಿತು ಪೂರ್ವ ಮಳೆ, ಒಳ್ಳೆ ಮಳೆಯನ್ನೇ ಅದು ತಗೊಂಡ್ಬಂತು ಅನ್ನುವಂತಹದ್ದನ್ನ ತಾವು ಕೂಡ ಅನುಭವಿಸಿದ್ದೀರಿ. ಮತ್ತೆ ನಮ್ಮ ಭಾಗದೊಳಗೆ ಈ ಸಮಯದೊಳಗೆ ಒಳ್ಳೆ ಮಳೆ ಆಗಿದ್ದು ಅದಕ್ಕೇನು ಸಂಶಯ ಇಲ್ಲ. ಅನಿರೀಕ್ಷಿತ ಪ್ರಮಾಣದೊಳಗೆ ಕೆಲವು ಕಡೆ ಮಳೆ ಆಗಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಭಾರಿ ಮಳೆಯಾಗಿದೆ. ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯೊಳಗೆ ಅನೇಕ ಕಡೆಗಳಲ್ಲಿ ಭಾರಿ ಮಳೆ ಅಂತಂದ್ರೆ ಸುಮಾರು 65 ಮಿಲಿಮೀಟರ್ ಅದಕ್ಕಿಂತ ಹೆಚ್ಚು ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ದಿನಾಂಕ 8, 9, 11, 12 ಇನ್ನೊಮ್ಮೆ ಗಮನಿಸಬೇಕು. ದಿನಾಂಕ ಸೆಪ್ಟೆಂಬರ್ 8, 9, 11, 12 ಈ ದಿನಗಳಂದು ಉತ್ತಮ ಮಳೆ ಅದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಈ ದಿನಾಂಕಗಳನ್ನ ತಾವು ಗಮನಿಸಬೇಕು. ಇದು ಪೂರ್ವ ಮಳೆಯ ಬಗ್ಗೆ ಆಯಿತು. ಇನ್ನು ಮುಂದಿನ ಮಳೆ, ಉತ್ತರ ಮಳೆ ಅಥವಾ ಉತ್ತರಿ ಮಳೆ, ಈ ಮಳೆ 13ನೇ ತಾರೀಕಿನ ತನಕ ಇರ್ತದೆ. ಸೆಪ್ಟೆಂಬರ್ 13ರಿಂದ ಸೆಪ್ಟೆಂಬರ್ 27ರ ತನಕ ಉತ್ತರಿ ಮಳೆಯ ಅವಧಿ. ಈ ಸಲ ಉತ್ತರಿ ನಕ್ಷತ್ರ ಉತ್ತಮ ಮಳೆಯನ್ನ ಸುರಿಸ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಚಂಡಮಾರುತ ಉಂಟಾಗಿ ಕೆರೆ ಕಟ್ಟೆ ತುಂಬುತ್ತಾವ ಅನ್ನುವಂತಹ ಎಚ್ಚರಿಕೆ ಕೂಡ ಇಲ್ಲದ, ಉತ್ತರ ಪ್ರದೇಶದೊಳಗೆ ಹೆಚ್ಚು ಮಳೆಯಿಂದಾಗಿ ನಷ್ಟ ಕೂಡ ಆಗಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. 1 ಮತ್ತು 4ನೇ ಚರಣಗಳಲ್ಲಿ ಗಾಳಿಯಿಂದ ಕೂಡಿದಂತಹ ಜೋರು ಮಳೆ ಆಗಬಹುದು ಅಂತೇಳಿ. 1 ಮತ್ತು 4ನೇ ಚರಣ ಅಂತಂದ್ರೆ ಈಗೇನು ಪೂರ್ವ ಮಳೆ ಹೋಗ್ತದೆ, ಉತ್ತರಿ ಮಳೆ ಪ್ರವೇಶ ಆಗ್ತದೆ, ಪ್ರವೇಶ ಆಗುವಂತಹ ಸಮಯದೊಳಗೆ ಒಳ್ಳೆ ಜೋರು ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. 2 ಮತ್ತು 3ನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕದೊಳಗೆ ಜಡಿ ಮಳೆ ಸಂಭವ ಅದ ಅನ್ನುವಂತಹ ಮಾತು ಉತ್ತರಿ ಮಳೆ ಬಗ್ಗೆ ಅದ. ದಿನಾಂಕ ಸೆಪ್ಟೆಂಬರ್ 15, 17, 18, 19, 20, 21, 22, 24, 26 ಈ ದಿನಗಳಂದು ಉತ್ತಮ ಮಳೆ ನಿರೀಕ್ಷೆ ಮಾಡಬಹುದು ಅಂತೇಳಿ ತಿಳಿದು ಬರ್ತದೆ. ಇನ್ನೊಮ್ಮೆ ಗಮನಿಸಬೇಕು ದಿನಾಂಕಗಳನ್ನು. ಸೆಪ್ಟೆಂಬರ್ 15, 17, 18, 19, 20, 21, 22, 24, 26 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ. ಆತ್ಮೀಯರೇ, ಈ ವಿಚಾರಗಳನ್ನ ಗಮನಿಸಬೇಕು. ಈಗಾಗಲೇ ಮಳೆ ಸಾಕಷ್ಟು ಆಗ್ಯದ ಅಂತೇಳಿ, ಮುಂದಿನ ಮಳೆ ಕೂಡ ಉತ್ತಮ ಅದ ಅಂತೇಳಿ ತಾವು ಅಧೀರರಾಗಬೇಡ್ರಿ. ಯಾವುದಕ್ಕಾದರೂ ಸಹಿತ ಪರಿಹಾರ ಇದ್ದೇ ಇರ್ತದೆ. ಆದ್ರೆ ನಾವು ಧೈರ್ಯವನ್ನ ಗಟ್ಟಿ ಮಾಡಿಕೊಳ್ಬೇಕು, ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಳ್ಬೇಕು, ಮತ್ತು ನಾವು ಈ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಯಾವಾಗಲೂ ಸನ್ನದ್ಧರಾಗಬೇಕು ಅನ್ನುವಂತಹ ವಿಚಾರದೊಳಗೆ ಇರಬೇಕು. ತಾವೆಲ್ಲ ರೈತರು ಧೈರ್ಯಶಾಲಿಗಳಿದ್ದೀರಿ. ಸ್ವಲ್ಪ ಅವಕಾಶ ಸಿಕ್ತು ಅಂತಂದ್ರೆ ತಾವು ರೈತರು ಬಹಳಷ್ಟು ಧೈರ್ಯಶಾಲಿಗಳಿದ್ದೀರಿ. ಏನೇನು ಪರಿಸ್ಥಿತಿಗಳು ಬರ್ತಾವ ಅವುಗಳನ್ನ ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿ ತಮ್ಮಲ್ಲಿ ಅದ. ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಹಾರೈಸ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ಸೆಪ್ಟೆಂಬರ್ 8ರಿಂದ ಬರುವ ಮಂಗಳವಾರ ಸೆಪ್ಟೆಂಬರ್ 14ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಬರುವ ವಾರ ಮಿಶ್ರ ವಾತಾವರಣ ಇರಬಹುದಾಗಿದೆ. ಮಳೆ ಇರಬಹುದು, ಬಿಸಿಲಿರಬಹುದು, ಮೋಡ ಮುಸುಕಿದ ವಾತಾವರಣ ಇರಬಹುದು, ಗುಡುಗು ಮಿಂಚಿನ ಕ್ಷಣಗಳು ಇರಬಹುದು. ಅಂದ್ರೆ ಈ ಎಲ್ಲಾ ಸನ್ನಿವೇಶಗಳನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ. ಬುಧವಾರ 8ನೇ ತಾರೀಕು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು 8ನೇ ತಾರೀಕು ಮಾಡಬಹುದು. ಆಮೇಲೆ 9ರಿಂದ 11ರ ತನಕ ಏನು 3 ದಿವಸಗಳ ಅವಧಿಯದ, ಗುರುವಾರದಿಂದ ಶನಿವಾರ ತನಕ ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದಾಗಿದೆ. ಆಮೇಲೆ 12ರಿಂದ 14ರ ತನಕ, ರವಿವಾರದಿಂದ ಮಂಗಳವಾರ ತನಕ ಏನು 3 ದಿವಸಗಳ ಅವಧಿಯದ, ಇಲ್ಲಿ ವಾತಾವರಣ ಬದಲಾವಣೆಯಾಗಿ ಮೋಡ ಮುಸುಕಿದ ವಾತಾವರಣ ನಾವು ಈ ಸಮಯದೊಳಗೆ ನೋಡಬಹುದಾಗಿದೆ. ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕು. ಭಾರತೀಯ ಹವಾಮಾನ ಇಲಾಖೆಯವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಂಗಾಳಕೊಲ್ಲಿಯ ಉತ್ತರ ಮತ್ತು ಮಧ್ಯಭಾಗದೊಳಗೆ 11ನೇ ತಾರೀಕು ಅಂದ್ರೆ ಶನಿವಾರ ದಿವಸ ಒಂದು ವಾಯುಭಾರ ಕುಸಿತ ಆಗುವಂತಹ ಸಂಭವ ಅದ ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಆ ವಾಯುಭಾರ ಕುಸಿತದ ಪರಿಣಾಮ ನಮ್ಮ ಜಿಲ್ಲೆಗಳ ಮೇಲೆ ಆಗಬಹುದು. ಅದಕ್ಕಾಗಿ 12ರಿಂದ 14ರ ತನಕ ಏನು ಅವಧಿಯದ, ಈ ಸಮಯದೊಳಗೆ ಮೋಡ ಮುಸುಕಿದ ವಾತಾವರಣವನ್ನು ನಾವು ನೋಡಬಹುದು. ಆಮೇಲೆ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಇಲ್ಲಿ ನಮಗೆ ಸಿಗ್ತಾ ಇದೆ. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಭಾರಿ ಮಳೆ ಆಗುವಂತಹ ಸೂಚನೆ ಕೂಡ ಅದ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಇದು ಸ್ಥೂಲವಾಗಿ ವಾತಾವರಣದ ನಡವಳಿಕೆ ಬಗ್ಗೆ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 70%, ಗುರುವಾರ 9ನೇ ತಾರೀಕು ಶೇಕಡ 80%, ಶುಕ್ರವಾರ 10%, ಶನಿವಾರ 11%, ಈ 2 ದಿವಸ ಶೇಕಡ 85%, ರವಿವಾರ 12ರಿಂದ ಮಂಗಳವಾರ 14ರ ತನಕ 3 ದಿವಸಗಳ ಅವಧಿಯೊಳಗೆ ಮಳೆಯ ಸಾಧ್ಯತೆಗಳು ಶೇಕಡ 90%-95% ಅನ್ನುವಂತಹ ಸೂಚನೆ ಅದ. ಬೀದರ್ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 75%, ಗುರುವಾರ 9ನೇ ತಾರೀಕು 70%, ಶುಕ್ರವಾರ 10%, ಶನಿವಾರ 11%, ಈ ಎರಡು ದಿವಸ ಶೇಕಡ 80%, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ಮೂರು ದಿವಸ ಶೇಕಡ 90%, ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 9ನೇ ತಾರೀಕು 60%, ಶುಕ್ರವಾರ 10ನೇ ತಾರೀಕು 70%, ಶನಿವಾರ 11ನೇ ತಾರೀಕು 80%, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ಮೂರು ದಿವಸ ಶೇಕಡ 90%, ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 50%, ಗುರುವಾರ 9ನೇ ತಾರೀಕು, ಶುಕ್ರವಾರ 10ನೇ ತಾರೀಕು ಶೇಕಡ 80%, ಶನಿವಾರ 11ನೇ ತಾರೀಕು ಶೇಕಡ 90%, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ಮೂರು ದಿವಸಗಳಂದು ಮಳೆಯ ಸಾಧ್ಯತೆಗಳು ಶೇಕಡ 90%, ಅನ್ನುವಂತಹ ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಗುರುವಾರ 9ನೇ ತಾರೀಕು ಶೇಕಡ 75%, ಶುಕ್ರವಾರ 10ನೇ ತಾರೀಕು ಶೇಕಡ 85%, ಶನಿವಾರ 11ನೇ ತಾರೀಕು, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 90%, ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆ ಒಳಗ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 9ನೇ ತಾರೀಕು ಶೇಕಡ 70%, ಶುಕ್ರವಾರ 10%, ಶನಿವಾರ 11%, ಈ ಎರಡು ದಿವಸ ಶೇಕಡ 85%, 12%, ರವಿವಾರ 13%, ಸೋಮವಾರ ಮತ್ತು 14%, ಮಂಗಳವಾರ, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 90%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 40%, ಗುರುವಾರ 9ನೇ ತಾರೀಕು 60%, ಶುಕ್ರವಾರ 10%, ಶನಿವಾರ 11%, ಈ ಎರಡು ದಿವಸ ಶೇಕಡ 70%, ಆಮೇಲೆ ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ಮೂರು ದಿವಸ ಶೇಕಡ 90%, ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 9ನೇ ತಾರೀಕು ಶೇಕಡ 80%, ಶುಕ್ರವಾರ 10ನೇ ತಾರೀಕು 85%, ಶನಿವಾರ 11ನೇ ತಾರೀಕು, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ನಾಲ್ಕು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 90%, ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆ ಒಳಗದ. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 65%, ಗುರುವಾರ 9ನೇ ತಾರೀಕು ಶೇಕಡ 80%, ಶುಕ್ರವಾರ 10%, ಶನಿವಾರ 11%, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ಐದು ದಿವಸ ಮಳೆಯ ಸಾಧ್ಯತೆಗಳು ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 90%, ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಜೈರಾಬಾದ್ ತಾಲೂಕಿನೊಳಗ ಬುಧವಾರ 8ನೇ ತಾರೀಕು ಮತ್ತು ಶುಕ್ರವಾರ 10ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 80%, ಗುರುವಾರ 9ನೇ ತಾರೀಕು ಶೇಕಡ 70%, ಶನಿವಾರ 11ನೇ ತಾರೀಕು ಶೇಕಡ 85%, ರವಿವಾರ 12%, ಸೋಮವಾರ 13%, ಮತ್ತು ಮಂಗಳವಾರ 14%, ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು ಶೇಕಡ 90%, ಅನ್ನುವಂತಹ ಸೂಚನೆಯನ್ನು ನೀಡ್ತಾ ಇದ್ದಾರೆ ತಜ್ಞರು. ಇದು ಜೈರಾಬಾದ್ ತಾಲೂಕೊಳಗ. ಇದರ ಜೊತೆಗೆ ಸವಿಸ್ತಾರವಾಗಿ ನಾವು ಎಲ್ಲ ಜಿಲ್ಲೆಗಳ ಮಳೆಯ ಸಾಧ್ಯತೆಗಳನ್ನು ನೋಡಿದ್ವಿ. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ, ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಮುಂದಿರುವಂತಹ ವಾರದ ಅವಧಿಯೊಳಗ ಮಿಶ್ರ ವಾತಾವರಣ ಇರಬಹುದಾಗಿದ. ಬುಧವಾರ 8ನೇ ತಾರೀಕು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಇದ್ರೆ 9ರಿಂದ 11ರ ತನಕ, ಗುರುವಾರದಿಂದ ಶನಿವಾರ ತನಕ ಚದುರಿದಂಗ ಮಳೆಯ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ರವಿವಾರದಿಂದ ಮಂಗಳವಾರ ತನಕ 12ರಿಂದ 14ರ ತನಕ ಏನು ಅವಧಿ ಅದ, ಈ ಅವಧಿಯೊಳಗೆ ವಾತಾವರಣ ಮತ್ತೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಬಂಗಾಳ ಕೊಲ್ಲಿಯ ಉತ್ತರ ಮತ್ತು ಮಧ್ಯಭಾಗದೊಳಗೆ ಮತ್ತೊಂದು ವಾಯುಭಾರ ಕುಸಿತ ಆಗ್ತಾ ಇದೆ. ಮೂರು ವಾರದೊಳಗೆ ಇದು ಸತತವಾಗಿ ಮೂರನೇ ವಾಯುಭಾರ ಕುಸಿತ. ಒಂದು ವೇಳೆ ಆಯಿತು ಅಂತಂದ್ರೆ ನಾವೆಲ್ಲ ಪ್ರಾರ್ಥಿಸೋಣ ಈ ವಾಯುಭಾರ ಕುಸಿತ ಆಗಬಾರದು ಅಂತೇಳಿ. ನಮ್ಮ ಬೆಳೆಗಳು ಸುರಕ್ಷಿತವಾಗಿ ಇರಬೇಕು ಅಂತಂದ್ರೆ ಇಂಥ ವಾಯುಭಾರ ಕುಸಿತ ಮೇಲಿಂದ ಮೇಲೆ ಆಗಬಾರದು. ಆದ್ರೆ ಈಗಾಗಲೇ ನಾವು ಚರ್ಚೆ ಮಾಡದಂಗ, ಈಗಾಗಲೇ ನಾವು ತಿಳ್ಕೊಂಡಂಗ, ವಾತಾವರಣದ ಮುಂದೆ ನಾವು ಏನ್ ಹೇಳಿದ್ರು ನಡೆಯಂಗಿಲ್ಲ. ಆದರೂ ಕೂಡ ನಾವು ನಮ್ಮ ತಯಾರಿಯೊಳಗೆ ನಾವು ಇರಬೇಕಾಗ್ತದೆ. ಈ 12ರಿಂದ 14ರ ಅವಧಿ ಏನದ, ಇದು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆಯ ಸಾಧ್ಯತೆಗಳನ್ನು ಈ ಸಮಯದೊಳಗೆ ನಾವು ನೋಡ್ತಾ ಇದ್ದೀವಿ. ವಾರಪೂರ್ತಿ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಆದರೆ 12ರಿಂದ 14ರ ಅವಧಿ ಏನದ, ರವಿವಾರದಿಂದ ಮಂಗಳವಾರ ತನಕ ಏನು ಅವಧಿ ಅದ, ಈ ಅವಧಿಯೊಳಗೆ ಅನೇಕ ಕಡೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಇಷ್ಟು ವಿಚಾರಗಳನ್ನು ತಿಳ್ಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು, ಬದಲಾವಣೆಗಳು ಅದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮುಂಜಾನೆ 6:50 ರೈತರಿಗೆ ಸಲಹೆಗಳ ಜೊತೆಗೆ ಮತ್ತು ಕೃಷಿ ರಂಗದೊಳಗೆ 6:50 ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಜೊತೆಗೆ ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ಬಳಸುವರ ಕಡೆ ಲಕ್ಷ್ಯ ವಹಿಸಿ ಸ್ವಾವಲಂಬಿ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ಮೇಘ ಸಂದೇಶ ಸರಣಿಯ 518ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ ಸುರುಳಿ. ಈಗ ರೇಣವ ಕೆ ಪೂಜಾರ್ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. ಮಗೆ ತಿರುವಣ್ಣ ಮಾಲಕೆಗೆ ಶೋಭನ ಶೋಭನನ್ನೆ ಮಗೆ ತಿರುವಣ್ಣ ಮಾಲಕೆಗೆ ಶೋಭನ ಶೋಭನನ್ನೆ ಮಗೆ ತಿರುವಣ್ಣ ಮಾಲಕೆಗೆ ಶೋಭನ ಶೋಭನನ್ನೆ ಮಗೆಯ ತಿರುವಣ್ಣ ಮಲಕಿರ ಮಂಟಪದಾಗ ತೆನೆಯ ತಿರುವಣ್ಣ ಶರಗೆಗೆ ಶೋಭನ ಶೋಭನನ್ನೆ ತೆನೆಯ ತಿರುವಣ್ಣ ಶರಗೆಗೆ ಶೋಭನ ಶೋಭನನ್ನೆ ತೆನೆಯ ತಿರುವಣ್ಣ ಶರಗೆಗೆ ಶೋಭನ ಶೋಭನನ್ನೆ ತೆನೆಯ ತಿರುವಣ್ಣ ಶರಗೆಗೆ ಶೋಭನ ಶೋಭನನ್ನೆ ಅರಗೆ ದವಲದಾಗ ವಳಸಲೆ ತಂತೆ ಅರದೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ಅರದೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ಅರದೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ಅರದೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ಅರದೆಯ ನಿನ್ನಳೆಯ ಬರತಾನಗೆ ರಾಜಮ್ಮ ಎರದ ಮಡಿ ಉಡ ಸೋಮಗಳಿಗೆ ಶೋಭನ ಶೋಭನನ್ನೆ ಎರದ ಮಡಿ ಉಡ ಸೋಮಗಳಿಗೆ ಶೋಭನ ಶೋಭನನ್ನೆ ಎರದ ಮಡಿ ಉಡ ಸಮಗಳಿಗೆ ಶೋಭನ ಶೋಭನನ್ನೆ ಎರದ ಮಡಿ ಉಡ ಸಮಗಳಿಗೆ ಶೋಭನ ಶೋಭನನ್ನೆ ಎರದ ನಮಡೆ ಉಡ ಸಮಗಳ ಬಾರಾತಿಗೆ ಕ್ಯಾದಿಗೆ ಮುಡಸ ತೋರಬೇಗೆ ಶೋಭನ ಶೋಭನನ್ನೆ ಕ್ಯಾದಿಗೆ ಮುಡಸ ತೋರಬೇಗೆ ಶೋಭನ ಶೋಭನನ್ನೆ ಕ್ಯಾದಿಗೆ ಮುಡಸ ತೋರಬೇಗೆ ಶೋಭನ ಶೋಭನನ್ನೆ ಕ್ಯಾದಿಗೆ ಮುಡಸ ತೋರಬೇಗೆ ಶೋಭನ ಶೋಭನನ್ನೆ ಬೀತಿದವಲದಾಗ ಮುತ್ತ ಸಾಲೆ ತಂತೆ ನೇತ್ರೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ನೇತ್ರೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ನೇತ್ರೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ನೇತ್ರೆ ನಿನ್ನಳೆಯ ಬಾರು ತಾನೇ ಶೋಭನ ಶೋಭನನ್ನೆ ನೇತ್ರೆಯ ನಿನ್ನಳೆಯ ಬರತಾನಗೆ ರಾಜಮ್ಮ ಬೆಚ್ಚೆ ಮಳೆ ಉಡ ಸೋಮಗಳಿಗೆ ಶೋಭನ ಶೋಭನನ್ನೆ ಬೆಚ್ಚೆ ಮಡೆ ಉಡ ಸೋಮಗಳಿಗೆ ಶೋಭನ ಶೋಭನನ್ನೆ ಬೆಚ್ಚೆ ಮಡೆ ಉಡ ಸಮಗಳಿಗೆ ಶೋಭನ ಶೋಭನನ್ನೆ ಬೆಚ್ಚೆ ಮಡೆ ಉಡ ಸಮಗಳಿಗೆ ಶೋಭನ ಶೋಭನನ್ನೆ ಬೆಚ್ಚೆಯ ಮಡೆ ಉಡ ಸಮಗಳ ಬಾರಾತಿಗೆ ಮಲ್ಲಿಗೆ ಮುಡಸ ತೋರಬೇಗೆ ಶೋಭನ ಶೋಭನನ್ನೆ ಮಲ್ಲಿಗೆ ಮುಡಸ ತೋರಬೇಗೆ ಶೋಭನ ಶೋಭ ಸೋಬನನ್ನೆ ಮಲ್ಲಿಗೆ ಮುಡಸ ತೋರ ಬಿಗೆ ಸೋಬನ ಸೋಬನನ್ನೆ ಮಲ್ಲಿಗೆ ಮುಡಸ ತೋರ ಬಿಗೆ ಸೋಬನ ಸೋಬನನ್ನೆ. ಇದೇ ಕಲಾವಿದರಿಂದ ಇನ್ನೊಂದು ಸೋಬಾನೆ ಪದ. ಕಂಚ ಕಾಲಂಗರದವರ ಮೇಂಚ ತಡೆ ಪಟ್ಟಣದವರ ಕಂಚಿನ ಬಳೆಯವರ ತವರೋರ ಸೋಬಾನವೇ ಕಂಚಿನ ಬಳೆಯವರ ತವರೋರ ಸೋಬಾನವೇ ಕಂಚಿನ ಬಳೆಯವರ ತವರೋರ ಸೋಬಾನವೇ ಕಂಚಿನ ಬಳೆಯವರ ತವರೋರ ಸೋಬಾನ ಕಂಚಿನ ಬಳೆಯವರ ತವರೋರ ಮನೆ ಮುಂದ ಬಾಳ ಮಂದ ಕಲತಾರ ಸೋಬಾನವೇ ಬಾಳ ಮಂದ ಕಲತಾರ ಸೋಬಾನವೇ ಬಾಳ ಮಂದ ಕಲತಾರ ಸೋಬಾನ ಬಾಳ ಮಂದ ಕಲತಾರ ಸೋಬಾನ ಮಗಳ ದುರ್ಗಮ್ಮ ಮಧುಮಗಳ ಸೋಬಾನ ಮಗಳ ದುರ್ಗಮ್ಮ ಮಧುಮಗಳ ಸೋಬಾನ ಮಗಳ ದುರ್ಗಮ್ಮ ಮಧುಮಗಳ ಅವರಪ್ಪ ಮೂತಿನ ಪೆಂಡಲ ಒಡೆಸ್ಯಾನ ಸೋಬಾನ ಮೂತಿನ ಪೆಂಡಲ ಒಡೆಸ್ಯಾನ ಸೋಬಾನ ಮೂತಿನ ಪೆಂಡಲ ಒಡೆಸ್ಯಾನ ಸೋಬಾನ ಮೋತಿನ ಪೆಂಡಲ ಒಡೆಸ್ಯಾನ ಸೋಬಾನ ಕಂಚ ಕಾಲಂಗರದವರ ಮೇಂಚ ತಡೆ ಪಟ್ಟಣದವರ ಬಂಗಾರ ಬಳೆಯವರ ತವರೋರ ಸೋಬಾನವೇ ಬಂಗಾರ ಬಳೆಯವರ ತವರೋರ ಸೋಬಾನ ಬಂಗಾರ ಬಳೆಯವರ ತವರೋರ ಸೋಬಾನ ಬಂಗಾರ ಬಳೆಯವರ ತವರೋರ ಸೋಬಾನ ಕಲತಾರ ಸೋಬಾನ ಬಂದ ಬಳಗಲ್ಲ ಕಲತಾರ ಸೋಬಾನ ಬಂದನು ಬಳಗಲ್ಲ ಕಲತಾರ ಮನೆ ಒಳಗ ತಂಗಿ ಮಧುಮ್ಮ ಮಧುಮಗಳ ಸೋಬಾನವೆ ತಂಗಿ ದುರ್ಗಮ್ಮ ಮಧುಮಗಳ ಸೋಬಾನವೆ ತಂಗಿ ದುರ್ಗಮ್ಮ ಮಧುಮಗಳ ಸೋಬಾನ ತಂಗಿ ದುರ್ಗಮ್ಮ ಮಧುಮ ರಂಗಿನ ದುರ್ಗಮ್ಮ ಮಧುಮಗಳ ವರಣ್ಣ ಬಂಗಾರ ಡೇರೆವ ಒಡಸ್ಯಾನ ಸೋಬಾನವೆ ಬಂಗಾರ ಡೇರೆವ ಒಡಸ್ಯಾನ ಸೋಬಾನವೆ ಬಂಗಾರ ಡೇರೆವ ಒಡಸ್ಯಾನ ಸೋಬಾನ ಬಂಗಾರ ಡೇರೆವ ಒಡಸ್ಯಾನ ಸೋಬಾನ ಆತ ಸೇರಿ ನನ್ನ ಆತನ ಮೇಲೆ ರೇಕೊಂದು ಸೋಬಾನ ಅತ್ತ ಊರ ನಾವ ತಿರಗೆ ತಂದಂತ ಎಣ್ಣ ನಿಮ್ಮಪ್ಪನ ಗುರುತ ನಮಗೆ ಸೋಬಾನ ನಿಮ್ಮಪ್ಪನ ಗುರುತ ನಮಗೆ ಸೋಬಾನ ನಿಮ್ಮಪ್ಪನ ಗುರುತ ನಮಗೆ ಸೋಬಾನ ನಿಮ್ಮಪ್ಪನ ಗುರುತ ನಮಗೆ